ನನ್ನಿಂದ ಇದು ಪ್ರತಿಯೊಬ್ಬನ ಧ್ಯೇಯ ಮಂತ್ರವಾಗಲಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:51. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುತ್ತಿರುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಮೊದಲಿಗೊಂದು ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ ರಾಯಚೂರು ತಾಲೂಕಿನ ಪಲ್ಕಂದೊಡ್ಡಿ ಗ್ರಾಮದ ಬಸವರಾಜ್ ಅವರ ತರಕಾರಿ ಬೇಸಾಯದ ಅನುಭವಗಳನ್ನ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ನಮ್ಮ ಕಿಸಾನ್ ವಾಣಿ ರೈತರು ಬಸವರಾಜ್ ಪಲ್ಕಂದೊಡ್ಡಿ ಅಂತೇಳಿ. ಇವರು ತರಕಾರಿ ಬೆಳೀತಕ್ಕಂಥ ಒಬ್ಬ ಯುವ ರೈತ. ಸುಮಾರು ವರ್ಷದಿಂದ ತರಕಾರಿ ಬೇಸಾಯವನ್ನು ಮಾಡ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಏನೇನು ತರಕಾರಿ ಬೆಳೀತಾರೆ, ತರಕಾರಿ ಬೇಸಾಯಕ್ಕೆ ಯಾಕೆ ಬಂದರು, ಜೊತೆಗೆ ಯಾವ ರೀತಿ ತರಕಾರಿ ಬೇಸಾಯದಿಂದ ಲಾಭ ಇದೆ ಅಂತಕ್ಕಂಥ ಕೆಲವೊಂದಿಷ್ಟು ವಿಚಾರವನ್ನು ನಮ್ಮ ರೈತರೊಂದಿಗೆ ಹಂಚ್ಕೋತಾ ಇದ್ದಾರೆ. ನಮಸ್ಕಾರ ಬಸವರಾಜ್ ಅವರೇ. ನಮಸ್ಕಾರ ಸರ್. ಹೇಳಿ ಬಸವರಾಜ್, ತಾವು ಓದಿರೋದೇನು? ಸರ್, ನಾನು ಪಿ ಯು ಸಿ ಮುಗಿದಿದ್ದು ಸರ್, ಇಂಜಿನಿಯರಿಂಗ್ ಮಾಡಿದ್ದೆ. ಆದರೂ ನಾನು ವ್ಯವಸಾಯದಲ್ಲೇ ಭಾಳ ಇಂಟ್ರೆಸ್ಟ್ ಇರೋದ್ರಿಂದ ಬಿಟ್ಟು ಮತ್ತೆ ವ್ಯವಸಾಯನೇ ಮಾಡ್ಕೊಂಡು ಹೋದೆ ಸರ್. ಎಷ್ಟು ವರ್ಷ ಆಯ್ತು ವ್ಯವಸಾಯಕ್ಕೆ ಬಂತಾವು? ವ್ಯವಸಾಯಕ್ಕೆ ಬಂದು ಸರ್ 2007 ಬಂದಿದ್ದೀನಿ ಸರ್. ನಾನು 2007 ಈಗ ಒಕ್ಕಲ್ತನ ಮಾಡಕತ್ತೀರಿ? ಮಾಡ್ತಾ ಇದ್ದೀನಿ ಸರ್. ಹೇಗೆ, ನಿಮ್ಮ ತಂದೆಯವರು ಮೊದಲು ಒಕ್ಕಲ್ತನ ಮಾಡ್ತಿದ್ರ? ಹೌದು ಸರ್, ನಮ್ಮ ತಂದೆಯವರು ನಮ್ಮ ಅಣ್ಣವರು ಮೊದಲು ತರಕಾರಿ ಬೆಳೆಸ್ತಾ ಇದ್ರು ಸರ್. ಅವರು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಮೊದಲಿಂದ ಮಾಡ್ತಿದ್ರು, ಅವ್ರ ನಾಲೆಜಿಂದ ನಾವು ಮುಂದುವರೆದಿವಿ ಸರ್. ಹೇಳಿ ಬಸವರಾಜ್, ಈಗ ನಿಮ್ಮದು ಎಷ್ಟು ತರಕಾರಿ ಕ್ಷೇತ್ರ ಇದೆ, ಏನೇನು ತರಕಾರಿಗಳನ್ನು ಬೆಳಿತೀರಿ, ಎಷ್ಟು ವರ್ಷದಿಂದ ಯಾವ್ಯಾವ ತರಕಾರಿಗಳನ್ನ ಬೆಳೆಯಕತ್ತೀರಿ ಹೇಳಿ ಸ್ವಲ್ಪ. ಸರ್, ನಾವು ಒಂದು 40-50 ಎಕರೆ ವರ್ಷದಲ್ಲಿ 40-50 ಎಕರೆ ತರಕಾರಿ ಮಾಡ್ತೀವಿ ಸರ್. ಎಲ್ಲ ಬದನೆಕಾಯಿ ಒಂದು 5 ಎಕರೆ ಒಂದು ಸ್ಟೆಪ್ ಮಾಡ್ತೀವಿ ಸರ್. 3 ಎಕರೆ ಒಂದು ಸ್ಟೆಪ್ ಮಾಡ್ತೀವಿ. ಟೊಮೊಟೊ ಒಂದು 4-5 ಎಕರೆ ಅದೊಂದು 2-3 ಸ್ಟೆಪ್ ಮಾಡ್ತೀವಿ ಸರ್. ಮೆಣಸಿನ್ಕಾಯಿ ಒಂದು 6-7 ಎಕರೆ ಮಾಡ್ತೀವಿ ಸರ್. ಈ ವರ್ಷ ಬ್ಯಾಡಿಗೆ ಮೆಣಸಿನ್ಕಾಯಿ ಮಾಡಿವಿ ಸರ್. ಮತ್ತು ಹಾಗಲಕಾಯಿ ಒಂದು 4 ಎಕರೆ ಮಾಡ್ತೀವಿ ಸರ್. ಹೀರಿಕಾಯಿ ಒಂದು 4-5 ಎಕರೆ ಮಾಡ್ತೀವಿ. ಕ್ಯಾಲಿಫ್ಲವರ್ ಆಗಿರ್ಬೋದು, ಸೌತೆಕಾಯಿ, ಅವರೆಕಾಯಿ, ಟೊಮ್ಯಾಟೊ, ಎಲ್ಲ ಥರದ ತರಕಾರಿನೇ ಮಾಡ್ತೀವಿ ಸರ್. ಈಗ ನೋಡ್ರಿ, ಈ ಭಾಗದಲ್ಲಿ ಬೆಳೆಯಲಾರದಂಥ ತರಕಾರಿಗಳನ್ನ ಏನಾದ್ರು ಬೆಳೆದಿರ್ತಾವೆ? ಹಾಂ ಸರ್, ಕ್ಯಾಪ್ಸಿಕಮ್ ಬೆಳೆದಿವಿ ಸರ್. ಯಾಕಂದ್ರೆ ಓಪನ್ ಕಂಡೀಷನಲ್ಲಿ ಭಾಳ ಜನ ಬೆಳೆಯೋಕ್ಕಾಗೋದಿಲ್ಲ. ಆದ್ರನ್ನ ನಾವು ಓಪನ್ ಕಂಡೀಷನಲ್ಲಿ ಕ್ಯಾಪ್ಸಿಕಮ್ ಬೆಳೆದಿವಿ ಸರ್. ನಮ್ಮ ಭಾಗದಲ್ಲಿ ಕ್ಯಾಪ್ಸಿಕಮ್ ನೀವೇ ಮೊದಲು ಬೆಳೆದವರು? ಹಾಂ, ನಾವೇ ಮೊದಲು ಬೆಳೆದವ್ರು ಸರ್. ಇಲ್ಲಿ ಒಂದು 10 ವರ್ಷ ಆಯ್ತು ಸರ್ ಓಪನ್ ಪ್ಲೇಸ್ನಾಗ ತರಕಾರಿ ಕ್ಯಾಪ್ಸಿಕಮ್ ಬೆಳೀತಾ ಇದ್ದೀವಿ ಸರ್. ನಾವು ನೆಟ್ ಹೌಸಲ್ಲೂ ಬೆಳೆದಿವಿ ಸರ್, ಸಮ್ಮರಲ್ಲಿ ಬೆಳೆದಿದ್ದೀವಿ. ನೆಟ್ ಹೌಸ್ ತೋಟಗಾರಿಕೆ ಇಲಾಖೆಯಿಂದ ನಮಗೆ ಸಬ್ಸಿಡಿ ಸಿಕ್ಕ ಸರ್. ನೆಟ್ ಹೌಸ್ ಮಾಡಿದ್ದೀವಿ, ಅದರಲ್ಲಿ ಕ್ಯಾಪ್ಸಿಕಮ್ ಸಮ್ಮರಲ್ಲಿ ಬೆಳೆದಿದ್ದೀವಿ ಸರ್. ಮತ್ತು ಮಳೆಗಾಲದಲ್ಲಿ ಓಪನ್ನಲ್ಲಿ ಬೆಳೆದಿದ್ದೀವಿ ಸರ್, ಬೆಳೀತಾ ಇದ್ದೀವಿ ಕಂಟಿನ್ಯೂ ಆಗಿ. ಈಗ 50 ಎಕರೆ ತರಕಾರಿ ಪ್ರತಿ ವರ್ಷ ಇರ್ತದಂದರೆ ಹೇಗೆ ನೀರಿನ ಒಂದು ಅನುಕೂಲತೆಗಳು, ವ್ಯವಸ್ಥೆಗಳನ್ನು, ಮ್ಯಾನೇಜ್ಮೆಂಟು, ಎಷ್ಟು ಜನ ಮ್ಯಾನೇಜ್ ಮಾಡ್ತೀರಿ ಮನೆಯವರೆಲ್ಲ? ಸರ್, ಈಗ 50 ಎಕರೆ ಮಾಡ್ತೀವಿ ಅಂದರೆ 2 ಎಕರೆ ಇದಾವೆ ಸರ್, ಅಂದರೆ ಒಂದೇ ಕಡೆ ಇಲ್ಲ 50 ಎಕರೆ ಸರ್. ಒಂದು ತರಕಾರಿ ಮಾಡ್ತೀವಿ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಇರ್ತದೆ ಸರ್. ಈಗ ಒಂದು 30 ಎಕರೆ ಇತ್ತಂದರೆ ಅದು ಮುಗಿಯೋದ್ರಲ್ಲಿ ಇನ್ನೊಂದು 20 ಎಕರೆ ಸ್ಟಾರ್ಟ್ ಆಗಂಗೆ ಹಂಗೆ ಮಾಡಿರ್ತೀವಿ ಸರ್, ಸ್ಟೆಪ್ ಬೈ ಸ್ಟೆಪ್ ಮಾಡಿರ್ತೀವಿ. ಒಂದು ಕಡೆ ಇಲ್ಲ ಸರ್, ಎಲ್ಲಿ ನೀರಿನ ಸೋರ್ಸ್ ಇದಾವೋ ಅಲ್ಲಿ ನೋಡಿಕೊಂಡು, ಒಂದು ಹೊಲದಲ್ಲಿ ಒಂದು 5-6 ಬೋರ್ವೆಲ್ ಇದಾವೆ ಸರ್, ಅಲ್ಲಿ ಒಂದು ಸ್ವಂತ ಕೆರೆ ಮಾಡ್ಕೊಂಡಿದ್ದೀವಿ. ಮಳೆ ನೀರು ಅಲ್ಲಿ ಹೋಗಿ ಸ್ಟಾಕ್ ಆಗಂಗೆ ಮಾಡ್ಕೊಂಡಿದ್ದೀವಿ. ಆ ನೀರನ್ನ ಬಳಸ್ತೀವಿ, ಮಳೆ ನೀರು ಖಾಲಿ ಆದಾಗ ಬೋರ್ವೆಲ್ ನೀರು ಬಳಸ್ತೀವಿ ಸರ್. ಮತ್ತು ಇನ್ನೊಂದು ಹೊಲದಲ್ಲಿ ಅಲ್ಲಿ ಒಂದು ಕೆರೆ ಮಾಡ್ಕೊಂಡಿದ್ದೀವಿ, ಅಲ್ಲಿ 5-6 ಬೋರ್ವೆಲ್ ಇದಾವೆ. ಅಲ್ಲಿ ಅಂದರೆ ಒಂದೇ ಕಡೆ 3 ಕಡೆ ಹೊಲ ಇದಾವೆ ಸರ್, 3 ಕಡೆ ಸ್ವಂತ ಕೆರೆ ಮಾಡ್ಕೊಂಡಿದ್ದೀವಿ ಸರ್. ಆ ಬೋರ್ವೆಲ್ ನೀರನ್ನ ಬಳಸ್ತೀವಿ, ಮಳೆಗಾಲದಲ್ಲಿ ಮಳೆ ನೀರು ಬಂದಿರ್ತಾವಲ್ಲ ಸ್ಟಾಕ್ ಇರೋ ಅವೇ ಬಳಸ್ಕೊತೀವಿ. ಅದು ಆಗೋದು ಪಕ್ಷದಾಗ ಅವಾಗ ಬೋರ್ವೆಲ್ ನೀರು ಬಳಸ್ತೀವಿ. ಅಂದ್ರೆ ಮಳೆ ನೀರು ಮತ್ತು ಬೋರ್ವೆಲ್ ನೀರು ಎರಡು ಸಮಸಮವಾಗಿ ಬಳಸ್ತಾ ಇರ್ತಾರೆ. ಸಮಸಮವಾಗಿ ಬಳಸ್ತೀವಿ. ಹಂಗಾಗಿ ಬಹಳ ಕಡೆ ನಾವು ನೋಡಿ ಬಂದೀವಿ ಸರ್, ಈ ಒಕ್ಕಲ್ತನದಾಗ ನಾವೇ ಶಾಣೆಯವ್ರು ಅನ್ಕೋಬಾರ್ದು. ಯಾರು ಚೆನ್ನಾಗಿ ಬೆಳೆದಾರ ಅಂದ್ರೆ ನಾವು ಅಲ್ಲಿ ಹೋಗಿ ವಿಸಿಟ್ ಮಾಡಿ ಬರ್ತೀವಿ. ಅವ್ರದ್ದು ಲಕ್ಷಣ ಹೆಂಗ ಸಕ್ಸಸ್ ಆಗ ಕಾರಣ ಏನು ಅಂತ ಎಲ್ಲ ಕಡೆ ಸ್ವಲ್ಪ ಥಿಂಕ್ ಮಾಡಿ ನೋಡಿದಾಗ ಬಹಳ ಮಂದಿ ಯಾರು ಮಳೆ ನೀರು ಬಳಸ್ಯಾರ ಅವ್ರು ಬಹಳ ಸಕ್ಸಸ್ ಆಗಿದ್ದಾರೆ. ಅದನ್ನ ಥಿಂಕ್ ಮಾಡಿ ನಾವು ಮೊದಲು ಕೆರೆ ಮಾಡೋಣ, ನಮ್ಮ ಹೊಲದಲ್ಲಿ ಮಳೆ ನೀರು ಬಳಸೋಣ ಅಂತ ಉದ್ದೇಶಕ್ಕೆ ಕೆರೆ ಮಾಡಿಕೊಂಡು ಮಳೆ ನೀರು ಫಸ್ಟ್ ಬಳಸ್ತೀವಿ. ಅದು ಸಿಗದೇ ಇದ್ದ ಪಕ್ಷದಾಗ ಬೋರ್ವೆಲ್ ನೀರು ಬಳಸ್ತೀವಿ. ಈಗ 50 ಎಕರೆ ತರಕಾರಿ ಅಂದ್ರೆ ಮನೆಯವರು ಮ್ಯಾನೇಜ್ ಮಾಡೋರು ಎಷ್ಟು ಜನ ಇದೀರಿ? ಮ್ಯಾನೇಜ್ ಮಾಡೋರು 3 ಸರ್, ನಾನು, ನಮ್ಮ ಅಣ್ಣವರು, ನಮ್ಮ ಅಪ್ಪರು ಸರ್. ಅವ್ರು ಬೇರೆ ಬೇರೆ ಹೊಲ ಹಿಂಗ ಇದು ಇವ್ರಿಗೆ ಅಂದ್ರೆ 3 ಕಡೆ ಹೊಲಗಳದಾವೆಲ್ಲ? 3 ಕಡೆ ಹೊಲ ಇದಾವೆ ಸರ್, 2 ಕಡೆ ನಾನು ನೋಡ್ಕೊಂತೀನಿ, ಇನ್ನ 1 ಕಡೆ ಅಣ್ಣವ್ರು ನೋಡ್ಕೊಂತಾರೆ. ಹಂಗೆ ಮಾರ್ಕೆಟ್ ನೋಡ್ಕೊಂತಾರೆ ಸರ್, ಅವರು ಮಾರ್ಕೊಂಬರೋದು. ಕಮಿಷನ್ ಏಜೆಂಟ್ ಅಂಗ್ರಿ ಯಾಕೆ ಬರ್ತವಲ್ಲ, ಪಟ್ಟಿದ್ ನೋಡ್ಕೊಂಬೋದು. ಇನ್ನೊಂದು ಹೊಲ ನೋಡ್ಕೊಂಬ ನಮ್ಮ ಅಣ್ಣವ್ರು ನೋಡ್ಕೊಂತಾರೆ. ಈಗ 50 ಎಕರೆ ತರಕಾರಿ ಅಂದ್ರೆ ಮಾರುಕಟ್ಟೆದು ನಿಮಗೆ ಏನಾದರೂ ಸಮಸ್ಯೆ ಆಗಿದೆ? ಯಾವಾಗಾದ್ರೂ ಮಾರುಕಟ್ಟೆ ಸಮಸ್ಯೆ ಅಂದ್ರೆ ಸ್ಥಳೀಯವಾಗಿ ಮಾರ್ತಾ ಇರ್ತಿರೋ ಅಥವಾ ಬೇರೆ ಕಡೆ ಕಳಿಸ್ತಾ ಇರ್ತಿರೋ ಹೇಗೆ? ಈಗ ಮಾರ್ಕೆಟು ಒಮ್ಮೆಲೆ ಬರಂಗೆ ಮಾಡಲ್ಲ ಸರ್. ಈಗೆಲ್ಲ 50 ಎಕರೆ ಅಂದರೆ 50 ಎಕರೆ ಒಮ್ಮೆಲೆ ಇರೋದಿಲ್ಲ. ಈಗ ಒಂದು 30 ಎಕರೆ ಇರುತ್ತೆ, ಅದು ಮುಗಿಯೋದ್ರಲ್ಲಿ ಇನ್ನೊಂದು 10 ಎಕರೆ, ಅದು ಮುಗಿದ್ರೆ ಇನ್ನೊಂದು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಹೋಗಿರ್ತೀವಿ. ಈ ತಿಂಗಳಲ್ಲಿ ರೇಟ್ ಸಿಕ್ಕಿಲ್ಲ ಅಂದರೆ ಇನ್ನೊಂದು ತಿಂಗಳಲ್ಲಿ ರೇಟ್ ಸಿಗ್ತದೆ. ಅಂದರೆ ಕಂಟಿನ್ಯೂ ಇರಬೇಕು ಮಾರ್ಕೆಟಲ್ಲಿ. ಮಾಲ್ ಇವತ್ತು ಹೋಗಿಲ್ಲ ಅನ್ನೋದಿರಲ್ಲ, ಡೈಲಿ ಹೋಗ್ತಾ ಇದ್ರೆ ಎವರೇಜಲ್ಲಿದ್ದರೆ ಒಂದಿನ ರೇಟ್ ಜಂಪ್ ಆಗ್ತದೆ, ಒಂದಿನ ಕಡಿಮೆ ಆಗ್ತದೆ. ಈ ಮಂತಲ್ಲಿ ಸ್ವಲ್ಪ ರೇಟ್ ಕಡಿಮೆ ಇರ್ತದೆ, ಇನ್ನೊಂದು ಮಂತಲ್ಲಿ ರೇಟ್ ಹೈ ಆಗ್ತದೆ. ಕಂಟಿನ್ಯೂಟಿ ಇನ್ನೊಂದು ಮಾರ್ಕೆಟ್ ಸ್ವಲ್ಪ ಥಿಂಕ್ ಮಾಡಿ ಮಾಡ್ಬೇಕು, ಯಾವಾಗ ರೇಟ್ ಡೌನ್ ಆಗಿದೆ, ಲಾಸ್ಟ್ ಇಯರ್ದು ಬಿಫೋರ್ ಇಯರ್ದು ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡಿ ಯಾವಾಗ ರೇಟ್ ಬರುತ್ತೆ ಅಂತ ಥಿಂಕ್ ಮಾಡಿ ಹಾಕಿದ್ರೆ ಸ್ವಲ್ಪ ನಾವು ಲಾಭದಾಯಕದಲ್ಲಿ ಇರ್ತೀವಿ ಸರ್. ಹೇಗೆ ಈಗ ನೋಡ್ರಿ, ತರಕಾರಿ ಅನುಕೂಲ ಕೂಲಿ ಆಳು ಭಾಳ ಬೇಕಾಗ್ತಾವ್ರಿ ಅಂತ ಹೇಳ್ತಾರೆ ರೈತರು. ಯಾರು ಕೇಳಿದ್ರೆ ಯಾಕ್ರಿ ತರಕಾರಿ ಬೆಳಿಬೋದಲ್ಲ, ಒಳ್ಳೆ ಲಾಭ ಇದೆ ಅಂತಂದ್ರೆ, ಇಲ್ಲ ಸರ್ ಅದಕ್ಕೆಲ್ಲ ಲೇಬರ್ಸ್ ಬೇಕು, ಸಿಗುದಿಲ್ಲ ನಮಗೆ ಲೇಬರ್ಸ್ ಅಂತ ಹೇಳ್ತಾರೆ. ನೀವು ಹೇಗೆ ಮಾಡ್ಕೋತೀರಿ ಲೇಬರ್ ವ್ಯವಸ್ಥೆನ? ಲೇಬರ್ ವ್ಯವಸ್ಥೆ ಸರ್, ಅವ್ರಿಗೆ ನಮ್ಮಲ್ಲಿ ಒಂದು 6-7 ಜನ ಗಂಡ್ಮಕ್ಳು, ಒಂದು ಫ್ಯಾಮಿಲಿ ತಂದು ಇಟ್ಕೊಂಡಿದ್ವಿ ಸರ್, 5-6 ಫ್ಯಾಮಿಲಿಗಳನ್ನ. ಗಂಡ್ಮಕ್ಳು ದುಡಿತಾರೆ, ಹೆಣ್ಮಕ್ಳು ದುಡಿತಾರೆ ಸರ್. ಹಂಗಾಗಿ ಅವರು ಸ್ವಲ್ಪ ಜನ, ಮತ್ತು ಆಟೋ ಕೂಲಿಯವ್ರು ಕರ್ಕೊಂತೀವಿ. ಕಂಟಿನ್ಯೂಟಿಯಾಗಿ ಅವ್ರ ಕೆಲಸ ಕೊಡೋದ್ರಿಂದ ಅವರು ನಮ್ಮ ಬಿಟ್ಟು ಹೋಗಲ್ಲ ಸರ್. ವರ್ಷದ 12 ತಿಂಗಳು ಕೆಲಸ ಕೊಡ್ತೀವಿ ಅವ್ರಿಗೆ. ಪ್ರತಿನಿತ್ಯ ಎಷ್ಟು ಜನ ಇರ್ತಾರೆ ಕೂಲಿಕಾರ ನಿಮ್ಮಲ್ಲಿ? ಸರ್, ಮಳೆಗಾಲದಲ್ಲಿ 40-50 ಜನ ಇರ್ತಾರೆ ಸರ್. ಈಗ ಸಮ್ಮರಲ್ಲಿ 20-25 ಜನ ಇರ್ತಾರೆ. 20 ಕಡಿಮೆ ಅಂದ್ರೆ 20 ಜನ ಪ್ರತಿನಿತ್ಯ ಇರ್ತಾರೆ. ಹೆಣ್ಣಾಳು 20 ಇರ್ತಾವೆ ಸರ್, ಗಂಡಾಳು ಒಂದು 7-8 ಜನ ಇದ್ದೇ ಇರ್ತಾರೆ. ತರಕಾರಿ ಭಾಳಷ್ಟು ಮಂದಿ ಬೆಳೆಯುದಂತಂದ್ರೆ ಹಿಂದೇಟ್ ಹಾಕ್ತಿರ್ತಾರೆ, ಯಾಕೆ ತರಕಾರಿ ಇಲ್ಲ, ಅದು ಲಾಭ ಆಗೋದಲ್ರಿ, ಹಾಗ ಈಗ ಅಂತ ನೋಡಿ. ನೀವು 20-25 ವರ್ಷದಿಂದ ತರಕಾರಿನೇ ಬೆಳೀತಾ ಇದ್ದೀರಿ, ಏನು ಗುಟ್ಟು ಏನಿದ್ರದಿಲ್ಲ? ಇದು ಏನಿಲ್ಲ ಸರ್, ಇದು ಹೊಸ ಹೊಸ ತಂತ್ರಜ್ಞಾನ ಅಳವಡಿಸ್ಕೊಂಡು ಹೋಗ್ಬೇಕು ಸರ್. ಈಗ ಮೊದಲು ನೀರು ಹಾಯಿಸೋ ಪದ್ಧತಿ ಇತ್ತು, ಅವಾಗ ಲೇಬರ್ ಸಿಗ್ತಾ ಇದ್ರು, ನೀರು ಹಾಯಿಸ್ತಿದ್ವಿ, ನೀರನ್ನು ಯಥೇಚ್ಛವಾಗಿತ್ತು ಅವಾಗ. ಮೊದಲು ಒಂದು 10-15 ವರ್ಷ ಕೆಳಗೆ ಬರ್ತಾ ಬರ್ತಾ ನೀರು ಶಾರ್ಟೇಜ್ ಆದವು, ಲೇಬರ್ ಶಾರ್ಟೇಜ್ ಆಯಿತು. ಆಮೇಲೆ ಡ್ರಿಪ್ ಮಾಡಿದ್ವಿ, ಡ್ರಿಪ್ಪಿಂದ ನಮ್ಗೆ ನೀರು ಕಟ್ಟೋದು ಲೇಬರ್ ಕೂಲಿ ಕಡಿಮೆ ಆಯ್ತು. ಯಾಕಂದ್ರೆ ನೀರು ಕಟ್ಟಕ್ಕೆ ಒಬ್ಬ ಮನುಷ್ಯನ ಕುಂದಿರ್ತೀವಿ, ಕರೆಂಟ್ ಹೋಗೋದು ಬರುತ್ತೆ ಮಾಡುತ್ತಾ, ಆ ಮನುಷ್ಯ ಅಲ್ಲೇ ವೇಸ್ಟ್ ಆಗ್ತಾನೆ ಅದು. ಆಮೇಲೆ ಇವಾಗಿನ ಕಾಲಕ್ಕೆ ನೀರು ಶಾರ್ಟೇಜ್ ಇದಾವ, ಮೊದಲಕ್ಕೆ ಅದರಷ್ಟು ನೀರು ಇಲ್ವಲ್ಲ, ಆ ಲೆಕ್ಕದಾಗ ನಾವು ಡ್ರಿಪ್ ಪದ್ಧತಿ ಮಾಡ್ಕೊಂಡಿದ್ವಿ. ಅದಕ್ಕಿಂತ ಕಸ ಜಾಸ್ತಿ ಬರ್ತದೆ ಅಂತೇಳಿ ಮಲ್ಚಿಂಗ್ ಮಾಡ್ಕೊಂಡಿದ್ವಿ, ಮತ್ತೆ ಟ್ರಾಕ್ಟರ್ ಮೌಂಟೆಡ್ ಸ್ಪ್ರೇ ಮಾಡ್ಕೊಂಡಿದ್ವಿ. ಇದೇ ತರ ಹೊಸ ನವೀನ ತಂತ್ರಜ್ಞಾನಗಳನ್ನು ಬಳಸ್ಕೊಂಡ್ರೆ ಲೇಬರ್ ಆದಷ್ಟು ಕಡಿಮೆ ಹಿಡಿಯೋದ್ರನ್ನ ಮಾಡ್ಕೊಂಡು ಹೋದ್ರೆ ನಾವು ವ್ಯವಸಾಯದಲ್ಲಿ ಸಕ್ಸಸ್ ಕಾಣ್ತೀವಿ ಸರ್. ಈಗ ನೋಡ್ರಿ, ಈಗ ಸುಮಾರು ತರಕಾರಿಗಳನ್ನ ಬೆಳಿತಾ ಇರ್ತೀರಿ, ರೈತರು ಏನ್ ಮಾಡ್ತಾರೆ, 1 ವರ್ಷ ತರಕಾರಿ ಹಾಕ್ತಾರೆ, ಹಾಕಿ ಲುಕ್ಷಾನ ಆತು, ರೇಟ್ ಬರಲಿಲ್ಲ ಅಂದ್ರೆ ಮುಂದಿನ ವರ್ಷ ತರಕಾರಿ ತಂಟೆಗೆ ಹೋಗಕ್ ಹೋಗಲ್ಲ. ಅದು ಸರ್ ಮೇನ್ ಏನಂದ್ರೆ ಮೋನೋಕ್ರಾಪಿಂಗ್ ಮಾಡಬಾರ್ದು ಸರ್. ಎಲ್ಲಾ ತರ ತರಕಾರಿ ಇರಬೇಕು. ಒಂದು ಈಗ ಒಂದು 5-6 ನಮೂನಿ ತರಕಾರಿ ಇತ್ತಂದ್ರೆ ಒಂದು ರೇಟ್ ಇಲ್ಲ, 2 ರೇಟ್ ಇಲ್ಲ ಅಂದ್ರೆ ಉಳಿದೋದ್ರಲ್ಲಿ ದುಡ್ಡು ಬಂದಿರ್ತಾವ, ಹಂಗ ಮ್ಯಾನೇಜ್ಮೆಂಟ್ ಆಗುತ್ತಾ. ಇನ್ನೊಂದು ಕ್ಯಾಲ್ಕುಲೇಷನ್ ಮಾಡಿ ಮಾಡಬೇಕು, ಒಂದೇ ರೀತಿ ಮಾಡ್ಕೊಂಡು ಹೋಗಬಾರ್ದು. ಯಾವ್ದ್ರಲ್ಲಿ ಈ ವರ್ಷ ರೇಟ್ ಬರೋ ಲಕ್ಷಣ ಅದ, ಆ ಪ್ರಕಾರ ರೇಟ್ ಬರೋ ಲಕ್ಷಣ ಇರೋವು ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು, ರೇಟ್ ಸಿಗಲ್ಲ ಅಂತ ಇರೋವು ಕಡಿಮೆ ಮಾಡ್ಕೋಬೇಕು. ಸ್ವಲ್ಪ ಮುಂದಾಲೋಚನೆ ಮಾಡಿದ್ರೆ ವ್ಯವಸಾಯದಲ್ಲಿ ಒಳ್ಳೆಯ ಆದಾಯ ಇದೆ. ಈಗ 50 ಎಕರೆ ತರಕಾರಿ ಒಮ್ಮೆ 20 ಎಕರೆ ಮಾಡ್ತಾರೆ, ಇನ್ನೊಂದು ಸೀಸನ್ನಾಗ 30 ಎಕರೆ ಮಾಡ್ತಾರೆ, ಇನ್ನೊಂದು ಸೀಸನ್ ದಾಗ 10 ಎಕರೆ ಹಿಂಗೆ ಮಾಡ್ತಿರ್ತಾರೆ. ತರಕಾರಿ ಒಳ್ಳೆ ಗುಣಮಟ್ಟ ಬರಬೇಕಾಗಿತ್ತಂತಂದ್ರೆ ಅದಕ್ಕೆಲ್ಲ ಬರೀ ರಾಸಾಯನಿಕ ಗೊಬ್ಬರ ಮೇಲೆ ಬಳಸ್ತಿರೋ ತಾವು ಅಥವಾ ಸಾವಯವ ಗೊಬ್ಬರಗಳನ್ನ ಹಾಕ್ತಾ ಇರ್ತೀರ? ಸರ್, ಎಂಡೆ ಗೊಬ್ಬರ ಜಾಸ್ತಿ ಬಳಸ್ತೀವಿ ಸರ್. ನಾವೀಗ ಸಮ್ಮರಲ್ಲೆಲ್ಲ ಎಲ್ಲೆಲ್ಲಿ ತಿಪ್ಪೆ ಸಿಗ್ತಾವೆ ಎಲ್ಲ ಕನಿಷ್ಠ 100-150 ಟ್ರಿಪ್ ಎಂಡೆ ಗೊಬ್ಬರ ಹೊಡಿತೀವಿ ಸರ್. ಟ್ರ್ಯಾಕ್ಟರ್ ಟ್ರಿಪ್ಪು ಮತ್ತು ಕೋಳಿ ಗೊಬ್ಬರ ಒಂದು 50-60 ಟ್ರಿಪ್ಪು 100 ಟ್ರಿಪ್ ಎಷ್ಟು ಸಿಗುತ್ತೆ ಅಷ್ಟು ಗೊಬ್ಬರ ತುಂಬಿಸ್ತೀವಿ ಸರ್. ಪ್ರತಿ ವರ್ಷ ಗೊಬ್ಬರ ತುಂಬಿಸ್ತೀವಿ. ಸಮ್ಮರಲ್ಲಿ ಬೆಳೆ ಕಡಿಮೆ ಇರುತ್ತಲ್ಲ, ಈ ಟೈಮ್ನಾಗೆಲ್ಲ ಗೊಬ್ಬರ ತುಂಬಿಸ್ತೀವಿ. ಮಳೆಗಾಲದಿಂದ ನಾವು ಹೊಸ ಕ್ರಾಪ್ ಮಾಡಿದ್ರೆ ಮೇಲಿಂದ ಹೊಸ ಕ್ರಾಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅಷ್ಟೊತ್ತಿಗೆ ಭೂಮಿ ಬಿಸಿಲು ಸುಡೋದಾಗಲಿ, ಗೊಬ್ಬರ ಹಾಕೋದು ಎಲ್ಲ ಪ್ರಿಪ್ರೇಷನ್ ಮಾಡಿ ಇಟ್ಕೋಬೇಕು ಸರ್ ಈಗ ಸಮ್ಮರಲ್ಲಿ. ಹಾಗಾಗಿ ಭೂಮಿಗೆ ರೆಸ್ಟ್ ಕೊಡೋದ್ರಿಂದ ಸಮ್ಮರಲ್ಲಿ ಮಳೆಗಾಲದಲ್ಲಿ ಬೆಳೆ ಚೆನ್ನಾಗಿ ಬರ್ತವೆ. ಎಲ್ಲ ಒಂದು ಬೇಸಾಯ ಕ್ರಮಗಳನ್ನು ಹೇಗೆ ಮಾಡ್ತೀರಿ? ಏನಾದರೂ ಮನೆಯಲ್ಲಿ ಟ್ರ್ಯಾಕ್ಟರ್ಗಳು, ಎತ್ತುಗಳು, ಎಲ್ಲ ವ್ಯವಸ್ಥೆಗಳು ಅದಾವ ನಿಮ್ಮದು, ಅಥವಾ ಹೇಗೆ ಎಲ್ಲ ಬಾಡಿಗೆ ಹೆಚ್ಚು ಮಾಡಿಸ್ತಿರ್ತೀರ? ಇಲ್ಲ ಸರ್, ಟ್ರ್ಯಾಕ್ಟರ್ ನಮ್ಮ ದೊಡ್ಡ ಟ್ರ್ಯಾಕ್ಟ್ರು ಎರಡಿದಾವೆ ಸರ್. ಸಣ್ಣ ಟ್ರ್ಯಾಕ್ಟ್ರು ಒಂದಿದೆ, ಮತ್ತು ಆಕಳು ಎಮ್ಮೆಗಳು ಇದಾವೆ ಸರ್. ಎತ್ತಿತ್ತು ಈ ಮಧ್ಯೆ ತೆಗೆದಿವಿ ಸರ್. ಸ್ವಲ್ಪ ನಾವು ಮಲ್ಚಿಂಗ್ ಹಾಕಿರೋದ್ರಿಂದ ಸ್ವಲ್ಪ ಎತ್ತುಗಳ ಕೆಲಸ ಕಡಿಮೆ, ಆದ್ದರಿಂದ ಎತ್ತುಗಳನ್ನ ಈ ವರ್ಷ ತೆಗೆದಿದ್ವಿ. ಲಾಸ್ಟ್ ಇಯರ್ ಯಾವನ್ ಬೇಕಿದ್ದಾಗ ಅರ್ಜೆಂಟಾಗಿ ಬಾಡಿಗೆಗಳೇ ತಗೊಂಡು ಮಾಡ್ಕೊಂತೀವಿ. ನಾವು ಮಲ್ಚಿಂಗ್ ಹಾಕಿರೋದ್ರಿಂದ ಸ್ವಲ್ಪ ಎತ್ತುಗಳದನ್ನು ಅವಶ್ಯಕತೆ ಇರೋದಿಲ್ಲ. ಹೇಗೆ ಈಗ ನಿಮ್ಮ ಒಂದು ಸಾಕಷ್ಟು ತರಕಾರಿಗಳನ್ನ ಬೆಳಿತೈತ್ರಿ, ಅದರಲ್ಲಿ ಅತ್ಯಂತ ಲಾಭ ಕೊಡ್ತಕ್ಕಂಥ ತರಕಾರಿ ಯಾವುದು ನಿಮ್ಮ ಅಭಿಪ್ರಾಯದಲ್ಲಿ ನಿಮಗೆ ಲಾಭ ತಂದು ಕೊಟ್ಟಂಥದ್ದು? ಸರ್, ನಮ್ಗೆ ಒಳ್ಳೆ ಲಾಭ ತಂದು ಕೊಟ್ಟಿದ್ದು ಬದನೆಕಾಯಿ ಸರ್. ಬದನೆಕಾಯಿ ಬದನೆಕಾಯಿ ಜಾಸ್ತಿ ಲಾಭ ಸರ್. ಕಂಟಿನ್ಯೂಟಿ ಮಾಡೇ ಇರ್ತೀವಿ ಅದನ್ನ, ಅದು ಅದ್ರದ್ದು ಏನಾಗದ ಪರ್ಫೆಕ್ಟ್ ಆಗಿಬಿಟ್ಟಿದ್ವಿ. ಹಂಗಾಗಿ ಅದನ್ನ ಅದು ರೋಗ ರುಜಿನಗಳಾಗಿರ್ಬೋದು ಎಲ್ಲದ್ರದ್ದು ತಿಳ್ಕೊಂಡಿದ್ವಿ. ಬದನೆ ನಮ್ಗೆ ಪ್ರತಿ ವರ್ಷ ಕೈ ಹಿಡಿತದ. ಆದ್ರೂ ಒಂದೊಂದು ವರ್ಷ ಬೇರೆ, ಈ ವರ್ಷ ನೋಡ್ರಿ ಒಣಮೆಣಸಿನ್ಕಾಯಿ ಮಾಡಿದ್ವಿ ಒಂದು 4-5 ಎಕರೆ, ಅದು ಚೆನ್ನಾಗಿ ಬಂತು ಸರ್. ಈಗ ನಮ್ಮ ಅಂದಾಜು ಈಗ ಸ್ವಲ್ಪ ಅರ್ಧ ಕಟ್ಟಿಂಗ್ ಮಾಡಿದ್ವಿ, ಇನ್ನು ಅರ್ಧ ಮೇಲೆ ಆಗುತ್ತೆ. ಈಗ ಒಂದು 12-13 ಕ್ವಿಂಟಲ್ ಕಟ್ಟಿಂಗ್ ಮಾಡಿದ್ವಿ ಸರ್. 50,000 ರೂಪಾಯಿ ಕ್ವಿಂಟಲ್ ಮಾಡಿದ್ವಿ, 51,000 53,000. ಇನ್ನೂ ಒಂದು 20 ಕ್ವಿಂಟಲ್ ಆಗೋ ನಿರೀಕ್ಷೆ, 15 ಕ್ವಿಂಟಲ್ ಅಂತೂ ಆಗುತ್ತೆ ಸರ್. ಆದ್ರಿಂದ ಇದನ್ನು ಒಳ್ಳೆ ಇದು ಶ್ರಮ ಇಲ್ಲಾರ್ದು ಸರ್. 2043 ಮೆಣಸಿನಕಾಯಿ, ಅದು ಒಳ್ಳೆ ಆದಾಯ ಆಗಿದೆ ಸರ್ ಈ ವರ್ಷ. ಮೆಣಸಿನಕಾಯಿ ಬದನೆಕಾಯಿ, ಹಾಂ ಬದನೆಕಾಯಿನೂ ಪರವಾಗಿಲ್ಲ ಸರ್, ಅವರೆಕಾಯಿನೂ ಪರವಾಗಿಲ್ಲ. ಒಂದೊಂದು ವರ್ಷ ಒಂದೊಂದು ಜಾಕ್ ಪಾಟ್ ಇರ್ತಾವೆ ಸರ್, ಒಂದೊಂದು ಮೀಡಿಯಂ ಆಗ್ತಾವೆ. ಕೆಲವೊಮ್ಮೆ ನಾವೇನು ಮಾಡಿದೀವಿ, ಕ್ಯಾಪ್ಸಿಕಮ್ ಹಾಕಿದಂಥವ್ರು ಕೆಲವೊಂದು ಟೈಮು ಧಾರಣೆ ಇರೋದಿಲ್ಲರಿ ಅಂತ ಹೇಳ್ತಾರೆ. ನೀವು ಕ್ಯಾಪ್ಸಿಕಮ್ ಬೆಳೀತಿದ್ರೆ ಏನು ಅನ್ಸುತ್ತೆ ಕ್ಯಾಪ್ಸಿಕಮ್ ನಿಮಗೆ? ಕ್ಯಾಪ್ಸಿಕಮ್ ಪರವಾಗಿಲ್ಲ ಸರ್, ಅದು ಲಾಸ್ಟ್ ಇಯರ್ ಒಳ್ಳೆ ಆದಾಯ ಸಿಕ್ಕಿತ್ತು ಸರ್. ಈ ವರ್ಷ ಸ್ವಲ್ಪ ಪರವಾಗಿಲ್ಲ, ಲಾಸ್ಟ್ ಇಯರ್ ಒಂದು 3 ಎಕರೆಯಲ್ಲಿ ಒಂದು 30,000 ಆಗಿತ್ತು ಸರ್. ಈ ವರ್ಷ ಸ್ವಲ್ಪ ಕಡಿಮೆ ಆಗಿದೆ ಸರ್, ಅದ್ರ ಖರ್ಚಾಗಿ ಏನೋ ಒಂದು 5 ಲಕ್ಷ ಉಳಿದೇನು ಸರ್. ಒಂದೊಂದು ವರ್ಷ ಒಂದೊಂದು ಕೈ ಹಿಡಿತೇವೆ ಸರ್. ಹೋದ ವರ್ಷ ಒಳ್ಳೆ ಇಳುವರಿ ಬಂದಿತ್ತು ಸರ್. ಬದನೆಕಾಯಿ ರೇಟು ಪ್ರತಿ ವರ್ಷ ನಿಮಗೆ ಒಳ್ಳೆ ರೇಟ್ ಸಿಗ್ತಾ ಇದೆಯಾ? ಸಿಗುತ್ತೆ ಸರ್. ಈಗ ಒಂದು ಮಂತ್ ರೇಟ್ ಇಲ್ಲ ಅಂದ್ರೆ ಇನ್ನೊಂದು ಮಂತ್ ರೇಟ್ ಸಿಗುತ್ತೆ. ಆ ಥರ ಕಂಟಿನ್ಯೂಟಿ ಇರೋದ್ರಿಂದ ಇವಾಗಿಲ್ಲ ಅವಾಗ ಸಿಕ್ಕಿ ಸರ್. ಅಂದ್ರೆ ರೇಟು ಇಲ್ಲ ಅಂತೇಳಿ ನೀವು ಹಾಕೋದು ಬಿಡೋದಿಲ್ಲ? ಹಾಕೋದು ಬಿಡೋದಿಲ್ಲ ಸರ್, ರೇಟ್ ಇಲ್ಲ ಅಂತ ಕಂಟಿನ್ಯೂಸ್ ಹಾಕ್ತಾ ಇರ್ತೀವಿ. ಕಂಟಿನ್ಯೂಸ್ ಹಾಕ್ತಾನೆ ಇರ್ತೀವಿ ಸರ್. ಟೊಮ್ಯಾಟೊ ಏನು ಅನ್ಸುತ್ತೆ ನಿಮಗೆ? ಟೊಮ್ಯಾಟೊ ನೋಡ್ತಾ ಇರ್ತೀವಿ, ಭಾಳಷ್ಟು ರೈತರು ಬೆಳೆದಂಥವ್ರು ಗುಳಾಡ್ತಿರ್ತಾರೆ. ಟೊಮ್ಯಾಟೊ ಅಲ್ಲೇ ಟ್ರ್ಯಾಕ್ಟರ್ ಗಂಟಲೆ ತೊಗೊಂಡೋಗಿ ಸುರಿತಿರ್ತಾರೆ ರೋಡಿಗೆ, ಹೋರಾಟ ಮಾಡ್ತಿರ್ತಾರೆ ರೇಟ್ ಇಲ್ಲ ಅಂತೇಳಿ. ನಿಮಗೆ ಅನುಭವಗಳಾಗಿದಾವ? ಈ ಸರ್, ಟೊಮ್ಯಾಟೊ ಹೆಂಗಂದ್ರೆ ರೇಟ್ ಇಲ್ಲ ಅಂದಾಗೆ ಬೀಜ ಹಾಕ್ತೀವಿ ಸರ್. ಅದ್ರ ನಾವು ರೇಟ್ ಇಲ್ಲ ಬಿಸಾಡಕತ್ತಾರೆ ಟೊಮ್ಯಾಟೊ ಅಂದಾಗ ಅವಾಗ ಬೀಜ ಹಾಕ್ತೀವಿ. ರೇಟ್ ಹೈ ಆದಂದ್ರೆ ಅವಾಗ ನೋಡಿ ಹಾಕ್ಬೇಕು ಸರ್, ಮಾಡಕ್ ಹೋಗ್ಬಾರ್ದು. ಎಲ್ಲರೂ ನಮ್ಮ ರೈತರು ಹೆಂಗಂದ್ರೆ ಯಾವ್ದು ರೇಟ್ ಅದಂದ್ರೆ ಅದರಿಂದ ಹೋಗ್ಬಿಡ್ತಾರೆ ಸರ್. ಈ ವರ್ಷ ನೋಡ್ರಿ ಒಣಮೆಣಸಿನಕಾಯಿ 2043 ರೇಟ್ ಚೆನ್ನಾಗೈತೆ. ಪ್ರತಿಯೊಬ್ಬರು ಅದೇ ಮುಂದಕ್ಕೆ ನೆಕ್ಸ್ಟ್ ಇಯರ್ ಎಲ್ಲರೂ ಅದನ್ನೇ ಮಾಡ್ತಾರೆ ನೋಡ್ರಿ ಸರ್. ಆ ಲಾಸ್ಟ್ ಇಯರ್ ಅದನ್ನ ಪೂರ ಅದನ್ನ ಈಗ 50,000 ಇದ್ದಿದ್ದು ಮುಂದಕ್ಕೆ ಅದನ್ನ 10,000 ರೂಪಾಯಿ ತಂದು ಬಿಡ್ತಾರೆ ಸರ್ ರೇಟ್. ಈಗ ಮೆಣಸಿನಕಾಯಿ ಹಾಕಿರ್ತಾವ ಒಣಮೆಣಸಿನಕಾಯಿ 2043 ತಳಿ ಹಾಕಿದಿರ್ತಾವೆ? ಹೌದು ಸರ್, ಹೌದು ಸರ್. ಹೇಗೆ ಅನಿಸ್ತದ ಒಣಮೆಣಸಿನಕಾಯಿ ನಿಮಗೆ ಒಳ್ಳೆ ರೇಟು ಇಳುವರಿ ಎಲ್ಲ ಬಂತ? ಹೌದು ಸರ್, ಒಳ್ಳೆ ಈಗ ರೇಟ್ ಒಳ್ಳೆ ರೇಟ್ ಮಾರ್ತಾ ಇದೀವಿ ಸರ್. ಒಂದ್ಸಲ 51,000 ಮಾರಿದೀವಿ, ಒಂದ್ಸಲ 53,000 ರೂಪಾಯಿ ಕ್ವಿಂಟಲ್ ಮಾರಿದೀವಿ ಸರ್. ಇಲ್ಲಿಗೆ ಒಂದು 12-13 ಕ್ವಿಂಟಲ್ ಮಾರಿದೀವಿ ಸರ್. ಹೇಗೆ ಇಳುವರಿ ಅದು ಬರ್ತಾ ಇದೆ ಚೆನ್ನಾಗಿ? ಇಳುವರಿ ಚೆನ್ನಾಗಿ ಪರವಾಗಿಲ್ಲ ಸರ್. ಎಕರೆಗೆ ಒಂದು 12 ಕ್ವಿಂಟಲ್ ಹಂಗೆ ಬರೋದು ನಿರೀಕ್ಷೆ ಇದೆ ಸರ್. ನಿರೀಕ್ಷೆ ಇದೆ? ಹೌದು ಸರ್. ಭಾಳಷ್ಟು ಇದು ಬ್ಯಾಡಗಿ ಮೆಣಸಿನಕಾಯಿ ಭಾಳ ರೋಗ ಬರ್ತಾವೆ, ಅದಕ್ಕೆ ಅದಕ್ಕೆ ಗುಂಟೂರು ಹಾಕಬೇಕು ಹಾಗ ಈಗ ರೈತರು ಹೇಳ್ತಿರ್ತಾರೆ. ಏನು ಅನಿಸ್ತದೆ ಈ ಬ್ಯಾಡಗಿ ಬಗ್ಗೆ ನಿಮಗೆ? ಈಗ ಸರ್ ಅದಕ್ಕೆ ರೋಗ ಜಾಸ್ತಿ, ರೇಟ್ನೂ ಜಾಸ್ತಿ ಸರ್. ಈಗ ಗುಂಟೂರು ಆಗಿದ್ರೆ 20,000 25,000 ಹೋಗ್ತಿತ್ತು ಸರ್. ಈಗ ಮತ್ತೆ ರೋಗ ಜಾಸ್ತಿ ಇರೋದನ್ನ ನಾವು ಮಾಡಿದ್ರಿಂದನೇ ನಮ್ಗೆ 50,000 ರೂಪಾಯಿ ಡಬಲ್ ರೇಟ್ ಮಾರಾಕತ್ತೀವಿ ಸರ್. ಡಬಲ್ ರೇಟ್ ಅದ ನಿಮಗೆ? ಹೌದು ಸರ್. ಹೇಗೆ ತರಕಾರಿ ಒಂದು 20-25 ವರ್ಷದ ತರಕಾರಿ ಅನುಭವ ನಿಮಗೆ, ಈ ಉಳ್ಳಾಗಡ್ಡಿ ಇದೇನಾದ್ರೂ ಅನುಭವ ಇದೆ? ತಾವು ಉಳ್ಳಾಗಡ್ಡಿನೂ ಮಾಡ್ತೀವಿ ಸರ್. 6-7 ಎಕರೆ ಹಂಗೆ ಮಾಡ್ತೀವಿ ಸರ್. ಈ ವರ್ಷ ಮಾಡಿಲ್ಲ ಸರ್, ಯಾಕಂದ್ರೆ ರೇಟ್ ಇರೋದು ಲಕ್ಷಣ ಕಾಣಲಿಲ್ಲ, ಹಂಗಾಗಿ ಈ ವರ್ಷ ಮಾಡಿಲ್ಲ ಸರ್. ನೆಕ್ಸ್ಟ್ ಇಯರ್ ಮಾಡ್ಬೇಕು ಸರ್. ನಿಮ್ಮ ಅನಿಸಿಕೆ ಏನು? ತರಕಾರಿ ನೋಡ್ರಿ ಈ ವರ್ಷ ರೇಟ್ ಬಂತಂತೇಳಿ ಮುಂದಿನ ವರ್ಷ ತರಕಾರಿ ಹಾಕುದು ಆ ತರ ಮಾಡ್ತಾ ಇರ್ತೀರಿ ನೀವು, ನಿಮ್ದೇ ಒಂದಂತ ಒಂದು ಏನಾದ್ರೂ ಅನಲೈಸಿಸ್ ಮೇಲೆ ಮಾರುಕಟ್ಟೆ ಒಂದು ನಿರ್ಧಾರ ಮಾಡಿ ಹಾಕ್ತಾ ಇರ್ತೀರ? ಸರ್, ಮಾರ್ಕೆಟ್ ಅನಾಲಿಸಿಸ್ ಮಾಡಿ ಹಾಕ್ತಿವಿ ಸರ್. ಯಾಕಂದ್ರೆ ಈ ವರ್ಷ ಯಾವ ರೇಟ್ ಕಮ್ಮಿ ಆಗ್ಯದ, ಬಿಫೋರ್ ಲಾಸ್ಟ್ ಇಯರ್ ಯಾವ ಕಡಿಮೆ ಇದ್ವು, ನೆಕ್ಸ್ಟ್ ಯಾವ ರೇಟ್ ಬರ್ಬೋದು ಅಂತ ಉದ್ದೇಶ ಅದು ಥಿಂಕ್ ಮಾಡಿ ಹಾಕ್ತಿವಿ. ಆದರೂ ಕೆಲವು ಸಲ ಹವಾಮಾನ ವೈಪರೀತ್ಯದಿಂದನೂ ರೇಟ್ ಆಗ್ತಿರ್ತಾವೆ, ಅದು ಪ್ರಕೃತಿ ಇದು ಹೇಳಕ್ ಬರೋದಿಲ್ಲ. ನಾವು ಮಾಡೋದು ಮಾತ್ರ ಥಿಂಕ್ ಮಾಡೇ ಮಾಡ್ತೀವಿ, ಯಾವ ಈ ವರ್ಷ ಯಾವ್ದು ರೇಟ್ ಬರ್ಬೋದು ಅಂತ ಗೆಸ್ ಮಾಡಿ ಮಾಡ್ತೀವಿ ಸರ್. ಈ ವರ್ಷ ಮತ್ತೆ ಒಣಮೆಣಸಿನಕಾಯಿ ರೇಟ್ ಬರುತ್ತೆ ಅಂತ ಗೆಸ್ ಮಾಡೇ ಮಾಡಿದೀವಿ ಸರ್. ನಾವು ಯಾವಾಗಲೂ ಮಾಡೋರಲ್ಲ, ಈ ವರ್ಷ ರೇಟ್ ಬರುತ್ತೆ ಅಂತ 4-5 ಎಕರೆ ಮಾಡಿದೀವಿ ಸರ್. ಹಂಗೆ ಸಕ್ಸಸ್ ಆದ್ವಿ ಅದರಲ್ಲಿ. ಹೊಸ ತಂತ್ರಜ್ಞಾನಗಳನ್ನ ಏನೇನು ತರಕಾರಿ ಬೇಸದೊಳಗೆ ಅಳವಡಿಸ್ಕೊತಿರ್ತಾವೆ, ಏನೇನು ತಂತ್ರಜ್ಞಾನಗಳನ್ನ ಅಳವಡಿಸ್ಕೊಂಡಿರಿ? ಹೊಸ ತಂತ್ರಜ್ಞಾನ ಅಂದ್ರೆ ಸರ್, ಡ್ರಿಪ್ ಇರಿಗೇಷನ್ ಮಾಡಿದ್ವಿ, ಮಲ್ಚಿಂಗ್ ಮಾಡಿದ್ವಿ, ಟ್ರ್ಯಾಕ್ಟರ್ ಮೌಂಟೆಡ್ ಸ್ಪ್ರೇ ಮಾಡ್ಕೊಂಡಿದ್ವಿ ಸರ್. ಎಲ್ಲ ಪ್ರತಿಯೊಂದು ಹೊಲಕ್ಕೆ ದಾರಿ ಬಿಟ್ಕೊಂಡು ನವೀನ ತಂತ್ರಜ್ಞಾನ ಏನು ಬರ್ತಾವೆ ಎಲ್ಲ ಬಳಸ್ತೀವಿ ಸರ್. ಶೇಡ್ ನೆಟ್ ಮಾಡ್ಕೊಂಡಿದ್ದೀವಿ, ಅದರಲ್ಲಿ ಸಮ್ಮರಲ್ಲಿ ಟೊಮೆಟೊ ಮಾಡಿದ್ದೀವಿ ಸರ್ ಈಗ. ಯಾಕಂದರೆ ಓಪನ್ವು ಇನ್ನೊಂದು ತಿಂಗಳಲ್ಲಿ ಹೋಗ್ಬಿಡ್ತಾವೆ ಸರ್, ಎಲ್ಲ ಬಿಸಿಲಿಗೆ ಹೋಗ್ಬಿಡ್ತಾವೆ. ಆ ನೆಟ್ ಹೌಸಲ್ಲಿ ನೆರಳಿರೋದ್ರಿಂದ ಅದೊಂದು ತಿಂಗಳು ಹೆಚ್ಚಿಗೆ ಇಳುವರಿ ಬರುತ್ತೆ. ಅದು ರೇಟ್ ಆವಾಗ ಯಾರು ಲೋಕಲ್ ಯಾರು ಇರೋದಿಲ್ಲ ಅವಾಗ ರೇಟ್ ಬರೋ ನಿರೀಕ್ಷೆ ಇದೆ ಸರ್. ಅಂದರೆ ಮಾರುಕಟ್ಟೆ ಒಂದು ಅಭ್ಯಾಸ ಮಾಡ್ತಿರ್ತಾವೆ ಕಂಪಲ್ಸರಿ, ಯಾವ ತರಕಾರಿ ಯಾವ ತಿಂಗಳಲ್ಲಿ ಯಾವ ಸೀಸನಲ್ಲಿ ರೇಟ್ ಬರ್ತದೆ ಅನ್ನೋದು ನಿಮಗೆ ಅನುಭವ ಆಗಿಬಿಟ್ಟದ. ಅದೇ ಸರ್, ಅದರದ್ದೇ ಥಿಂಕ್ ಮಾಡ್ತಿರ್ತೀವಿ ನಾವು, ಯಾವ ನೆಕ್ಸ್ಟ್ ಮಂತ್ ಯಾವ ರೇಟ್ ಬರ್ಬೋದು, ಈ ಸೀಸನ್ನಾಗ ಯಾವ ರೇಟ್ ಬರ್ಬೋದು ಅಂತ ಥಿಂಕ್ ಮಾಡಿ ಬೆಳೆ ಮಾಡ್ತೀವಿ. ನಿಮಗೆ ಯಾವಾಗಾದರೂ ನುಕ್ಸಾನ ಆದದ್ದು ತರಕಾರಿ ಒಳಗೆ? ಆಗಿದೆ ಸರ್, ಮೊದಲು ಒಂದ್ಸಲ ಒಂದು ವರ್ಷ ಬದನೆಕಾಯಿ ಲಾಸ್ ಮಾಡಿ ಒಂದು 4 ಎಕರೆ ಹೊಲನು ಮಾರಿದೀವಿ ಸರ್. ಬದನೆಕಾಯಿ ಲಾಸ್ ಆಗಿ ಒಂದ್ಸಲ ಒಂದು 30 ಲಕ್ಷ ರೂಪಾಯಿ ಲಾಸ್ ಆಗಿ ಒಂದು 5 ಎಕರೆ ಮಾಡಿದ್ವಿ. ಔಷಧಿ ಎಲ್ಲ ಏನೇನೋ ಹೊಡೆದ್ವಿ, ಯಾವ ಕಂಟ್ರೋಲ್ ಆಗಲಿಲ್ಲ. ಒಂದು 25-30 ಲಕ್ಷ ರೂಪಾಯಿ ಲಾಸ್ ಆಯ್ತು ಸರ್ ಆ ವರ್ಷ. ಒಂದು ಹೊಲ ಮಾರಿದ್ವಿ, ಹಂಗೆ ನೆಕ್ಸ್ಟ್ ಇಯರ್ ತಗೊಂಡಿವಿ ಸರ್. ಮತ್ತೆ ಹಾಕೋದು ಬಿಡಲಿಲ್ಲ ನೀವು? ಹಾಕದಂತೂ ಬಿಡಲಿಲ್ಲ ಸರ್. ಲಕ್ಷಾನ ಲಾಸ್ ಆಗಿದೆ ಅಂತ ಹೇಳಿ ಬಿಡಲಿಲ್ಲ. ಆ ನೆಕ್ಸ್ಟ್ ಇಯರ್ ಮತ್ತೆ ಹೊಲ ತಗೊಂಡಿವಿ ಸರ್ ಬೇರೆ. ಎಷ್ಟು ತರಕಾರಿ ಬೇಸಾಯದಿಂದ ಎಷ್ಟು ಭೂಮಿ ತಗೊಂಡ್ರಿ ಈಗ ಸರ್? ತರಕಾರಿ ಬೇಸಾಯದಿಂದ ಸರ್ ಮೊದಲು ನಮ್ದು 20 ಎಕರೆ ಹಂಗಿತ್ತು ಸರ್ ಲ್ಯಾಂಡ್, ಈಗ 110 ಎಕರೆ ಹಂಗ ಆಗಿದೆ ಸರ್. 110 ಎಕರೆ ಮಾಡ್ಕೊಂಡಿರಿ? ಹೌದು ಸರ್. ಹೇಗೆ ಇಬ್ಬರೇ ಮನೆಯಲ್ಲಿ ಅಣ್ಣ ತಮ್ಮ ಇಬ್ಬರೇ ಕೂಡಿ ಒಕ್ಕಲತನ ಮಾಡ್ತಾ ಇದ್ದೀರಿ? ನಮ್ಮ ಅಣ್ಣವರು, ನಾವು, ಅಪ್ಪವ್ರು ಸರ್. ಅವ್ರ ಮಾರ್ಗದರ್ಶನ, ಅಪ್ಪವ್ರ ಮಾರ್ಗದರ್ಶನದಲ್ಲಿ ಮಾಡ್ಕೊಂಡು ಹೋಗ್ತೀವಿ ಸರ್. ಏನೀಗ ನೀವು ನೀರಾವರಿ ಎಲ್ಲ ಹೇಗೆ, ಡ್ರಿಪ್ ಇರಿಗೇಷನ್ ಎಲ್ಲ ತರಕಾರಿಗಳು ಎಲ್ಲ ಡ್ರಿಪ್ ಇರಿಗೇಷನ್ ಮಾಡಿದ್ವಿ ಸರ್. ಕೆರೆ ಮಾಡ್ಕೊಂಡಿದ್ವಿ, ಕೆರೆ ನೀರನ್ನ ಒಂದು ಕೆರೆ ಮಳೆ ನೀರು ಬಂದಾಗ ಕೆರೆ ಆಗುತ್ತೆ ಸರ್. ಅದು ಮಳೆ ಇಲ್ಲ ಅಂದಾಗ ಅದರಲ್ಲೇ ಒಂದು ಬಾವಿ ಮಾಡಿದ್ವಿ, ಬೋರ್ವೆಲ್ ನೀರನ್ನ ಅದರಲ್ಲೇ ಡಂಪ್ ಮಾಡಿ ಅದನ್ನು ಮೋಟರ್ ಹತ್ತಿ ಲಿಫ್ಟ್ ಮಾಡ್ತೀವಿ. ಅವ್ರು ಸೀರಾ ಡ್ರಿಪ್ ಮಾಡಿರ್ತೀವಿ, ಡ್ರಿಪ್ಪಿಗೆ ಹೋಗ್ತಾವೆ. ಮಲ್ಚಿಂಗು ಮಾಡಿದ್ವಿ ಸರ್. ಮುಖ್ಯವಾಗಿ ತರಕಾರಿಗಳಲ್ಲಿ ರೈತರು ಹೇಳೋದೇನಂತಂದ್ರೆ ಕಳೆ ಸಮಸ್ಯೆ ಬಹಳಷ್ಟು. ಆಮೇಲೆ ಕೂಲಿ ಆಳು ಹೋಗುದು ಕಳೆ ತೆಗಿಲಿಕ್ಕೆ, ಮತ್ತು ಆಮೇಲೆ ಕಾಯಿಗಳನ್ನು ಹರಿಲಿಕ್ಕೆ ಎಲ್ಲ ಕೂಲಿ ಆಳುಗಳು ಬೇಕಂತಿರ್ತಾರೆ. ಹೌದು. ನೀವು ಕಳೆ ನಿರ್ವಹಣೆ ಅದು ಹೇಗೆ ಮಾಡ್ತೀರಿ ತರಕಾರಿಯಲ್ಲಿ? ಕಳೆ ನಿರ್ವಹಣೆ ಸರ್ ಮಲ್ಚಿಂಗ್ ಹಾಕೊಂಡಿದ್ವಿ. ಮಲ್ಚಿಂಗ್ ಹಾಕ್ಬಿಟ್ಟಿರ್ತೀವಿ? ಮಲ್ಚಿಂಗ್ ಹಾಕಿದ್ರಿಂದ ಹೋಲ್ ಹೊಡೆದಿರ್ತೀವಿ, ಅಲ್ಲಷ್ಟೇ ಸಸಿ ಹಚ್ಚಿರ್ತೀವಿ, ಕಸ ಬಹಳ ಕಡಿಮೆ ಬರೋದಿಲ್ಲ. ಮಧ್ಯದಲ್ಲಿ ಏನಾದ್ರು ಲೇಬರ್ ಸಿಕ್ಕರೆ ಮಧ್ಯದಲ್ಲಿ ತಿರುಗಾಡ ಪಾತ್ರಲ್ಲಿ ತೆಗಿಸ್ತೀವಿ, ಇಲ್ಲ ಲೇಬರ್ ಸಿಗೋಲ್ರ ಅಂದ್ರೆ ಕಸದೇನಿ ಹೊಡೆದು ಬಿಡ್ತೀವಿ ಸರ್. ಕಸದೇನಿ ಹೊಡೆದು ಬಿಡ್ತೀರಿ? ಹೌದು ಸರ್. ಸೊ ಮಲ್ಚಿಂಗ್ ಏನ್ ಅನಿಸ್ತದೆ ನಿಮಗೆ? ಮಲ್ಚಿಂಗ್ ಪ್ಲಾಸ್ಟಿಕ್ ಮಲ್ಚಿಂಗ್ ಮಾಡಿ ಮಲ್ಚಿಂಗ್ ಮಾಡೋದ್ರಿಂದ ಬಹಳ ಉಪಯೋಗ ಇದೆ ಸರ್. ಯಾಕಂದ್ರೆ ಆಪರೇಷನ್ ಆಗೋದಿಲ್ಲ, ನೀರು ಕಡಿಮೆ ಇದ್ರೂ ನೀರು ನಮ್ಗೆ ಸದ್ಬಳಕೆ ಆಗ್ತದ. ಯಾಕಂದ್ರೆ ವೇಸ್ಟೇಜ್ ಆಗಿ ಹೋಗೋದಿಲ್ಲ ನೀರು, ಆಪರೇಷನ್ ಆಗೋದಿಲ್ಲ. ಮತ್ತೆ ಇನ್ನೊಂದು ಹಾಕಿದ ಫರ್ಟಿಲೈಸರ್ ವೇಸ್ಟೇಜ್ ಆಗೋದಿಲ್ಲ, ಹೆಂಗ್ ಗಿಡಕ್ಕೆ ಕೊಟ್ಟಿರೋದು ಸೀದಾ ಡೈರೆಕ್ಟ್ ಗಿಡಕ್ಕೆ ತಗೊಂಡ್ಬಿಡ್ತದ. ಇನ್ನೊಂದು ಕಸ ಕಡಿಮೆ ಬರ್ತದ. ಎಲ್ಲ ಕಡೆಯಿಂದ ಉಪಯೋಗ ಇದೆ ಸರ್ ಅದು. ಹೇಗೆ ಮಲ್ಚಿಂಗ್ ಒಮ್ಮೆ ಮಾಡಿದ್ದನ್ನ ಮಲ್ಚಿಂಗ್ ಅದರಲ್ಲಿ ಎಷ್ಟು ಬೆಳೆ ತೆಗಿಲಿಕ್ಕೆ ಅನುಕೂಲ ಆಗತ್ತೆ, ಅಥವಾ ಮಾಡಿದ್ರು ಮತ್ತೆ ಹೊಸ ಮಲ್ಚಿಂಗ್ ಹಾಕ್ತಿರ್ತಾರೆ ಒಂದು ಬೆಳೆ ಹೇಗೆ? ಇಲ್ಲ ಸರ್, ಒಂದ್ಸಲ ಮಲ್ಚಿಂಗ್ ಹಾಕಿದ್ರೆ ಸಣ್ಣ ಕ್ರಾಪ್ ಆದ್ರೆ 2 ಬೆಳೆ ತೆಗಿಬಹುದು ಸರ್. ಈಗ ಸಪೋಸ್ ಹೀರಿಕಾಯಿ ಹಾಕೋ ಅಂತ ಹೇಳ್ರಿ, ಹೀರಿಕಾಯಿ ತಕ್ಕೊಂಡು ಅದೇ ಪ್ಲೇಸಿಗೆ ಮತ್ತೆ ಸೌತೆಕಾಯಿ ಹಾಕಬಹುದು. ಈ ತರ ಬೆಳೆ ಚೇಂಜ್ ಮಾಡಬಹುದು. ದೊಡ್ಡ ಕ್ರಾಪ್ ಈಗ ಮೆಣಸಿನಕಾಯಿ ಬದನೆಕಾಯಿ ಅಂತವಿದ್ರೆ ಒಂದೇ ಕ್ರಾಪ್ ತೆಗಿಬೇಕಾಗುತ್ತೆ ಸರ್. ಲಾಂಗ್ ಟರ್ಮ್ ಇರೋವಾದ್ರೆ ಶಾರ್ಟ್ ಟರ್ಮ್ ಇರೋ 2 ಬೆಳೆ. ಈಗ ಸಪೋಸ್ ಕಲ್ಲಂಗಡಿ ಹಾಕಿದ್ರೆ ಕಲ್ಲಂಗಡಿ ಕಿತ್ತಿ ಮತ್ತೆ ಅದೇ ಜಾಗ ಬೇರೆ ನೀವು ಸೌತೆಕಾಯಿ ಮಾಡಬಹುದು, ಹಾಗಲಕಾಯಿ ಮಾಡಬಹುದು. ಈ ತರ 2 ಬೆಳೆ ಚೇಂಜ್ ಮಾಡಬಹುದು. ನಿಮಗೆ ರೋಗ ನಿರ್ವಹಣೆ ಅದು ಹೇಗೆ ಮಾಡ್ತೀರಿ ಎಲ್ಲ ನಿಮ್ಗೆ ಅದ್ರ ಬಗ್ಗೆ ಪರ್ಫೆಕ್ಟ್ ಗೊತ್ತಾಗ್ಬಿಟ್ಟಿದೆ, ಯಾವ ರೋಗ ಬಂದ್ರೆ ಯಾವ್ದು ಹೊಡಿಬೇಕು, ಯಾವ ಹುಳ ಬಂದ್ರೆ ಏನ್ ಎಣ್ಣೆ ಹೊಡಿಬೇಕು ಅನ್ನೋದು, ಅಥವಾ ಕೇಳ್ತಿರೋ ಅಥವಾ ನೀವೇ ನಿಮ್ಗೆ ಆತರ ಒಂದು ನಾಲೆಜ್ ಡೆವಲಪ್ ಆಗಿದೆ ಅಂತೀರಿ? ಈ ಸರ್ ಅನುಭವ, ಸರ್ ಅನುಭವ ಎಲ್ಲದಕ್ಕಿಂತ ದೊಡ್ಡದು. ಮೊದಲು ತಿಳಿದಿದ್ದಾಗ ಕೇಳಿದೀವಿ, ಯೂನಿವರ್ಸಿಟಿ ಅವ್ರನ್ನ ಸಂಪರ್ಕ ಮಾಡಿದೀವಿ, ಅವರು ಬಂದು ಕೆಲವು ಸರ್ ಸಲಹೆ ಕೊಟ್ಟೋಗ್ಯಾರ. ಅದನ್ನು ಆ ಥರ ಈ ಥರ ರಿಪೀಟ್ ಆದಾಗ ಮೊದಲು ನೋಡಿರ್ತೀವಲ್ಲ ಅದೇ ಕಂಟಿನ್ಯೂ ಮಾಡಿಕೊಂಡು ಅನುಭವದಿಂದ ಯಾವ್ಯಾವ ಇದು ಬರ್ತಾವೆ ಮಾರ್ಕೆಟಲ್ಲಿ, ಯಾವನ ಹೊಸ ಔಷಧಿ ಬಂದರೂ ಅದನ್ನು ಟ್ರಯಲ್ ನೋಡ್ತೀವಿ. ಎಲ್ಲ ಈ ಥರ ಅನುಭವದಿಂದ ಎಲ್ಲ ಗೊತ್ತಾಗಿದೆ ಸರ್. ಈಗ ಒಂದು ಏನೋ ಬದನೆಕಾಯಿನೋ ಏನೋ ಟೊಮ್ಯಾಟೊ ಹಾಕಿರ್ತೀರಿ, ಮಾರುಕಟ್ಟೆಗೆ ಬಂದ್ಬಿಡ್ತತಿ, ಇನ್ನೇನು ಹರಿಲಿಕ್ಕೆ ರೆಡಿ ಆಗಿಬಿಡ್ತತೆ, ಮಾರುಕಟ್ಟೆಯಲ್ಲಿ ಒಟ್ಟು ದರ ಇರೋದಿಲ್ಲ ಅದಕ್ಕೆ. ಅಂಥ ಸಂದರ್ಭದಲ್ಲಿ ಏನು ಮಾಡ್ತೀರಿ ನೀವು? ಮಾರುಕಟ್ಟೆ ತೊಗೊಂಡಾದ್ರೂ ಅದನ್ನು ಮಾರಿದ್ರೆ ನಿಮಗೆ ನುಕ್ಸಾನ ಆಗತ್ತೆ? ಹೌದು ಸರ್. ಅಂಥ ಸಂದರ್ಭದಲ್ಲಿ ಏನು ಅಂಥ ಸಿಚುವೇಶನ್ ಬಂದಾವ ನಿಮಗೆ, ಅಥವಾ ಅದನ್ನು ಅಂಥ ಒಂದು ಸಿಚುವೇಶನ್ ಅಥವಾ ಅಂಥ ಸಂದರ್ಭ ಬಂದಾಗ ಏನು ಮಾಡ್ತಿರ್ತಿರ್ತಾವೆ? ಈಗ ಸರ್ ಆಲ್ಮೋಸ್ಟ್ ಅದು ಮಾರ್ಕೆಟ್ ರೇಟ್ ಇಲ್ಲ ಅಂದ್ರೆ ಅದನ್ನ ಕೆಡಿಸಿಬಿಡದೇ ಇದು ಕೆಲಸ ಸರ್. ಕೆಡಿಸಿಬಿಡದೆ ಒಳ್ಳೆ ಮಾಲ್ ಬಂದಿರ್ತದೆ, ಒಳ್ಳೆ ಮಾಲ್ ಏನಾದ್ರು ಗ್ರೇಡಿಂಗ್ ಮಾಡೋ ಅವಶ್ಯಕತೆ ಏನಾರ ಬರಂಗ, ಏನಾರ ಆ ಸೈಡ್ ಆಲೋಚನೆ ಮಾಡ್ತೀವಿ. ಸ್ಟಾಕ್ ಮಾಡಕ್ ಬರುತ್ತೆ ಏನನ್ನ ಮಾಡಕ್ ಬರಂಗಿದ್ರೆ ಅದ್ರದ್ದು ಮಾಡ್ತೀವಿ. ಈರುಳ್ಳಿ ಅಂತವಾದ್ರೆ ಸ್ಟಾಕ್ ಮಾಡಿ ಮಾರಿವಿ ಸರ್. ಮೊದಲು ಈರುಳ್ಳಿ ಕಿತ್ತಿದಾಗ ರೇಟ್ ಇಲ್ಲ ಅಂದ್ರೆ ಅವರು ಈರುಳ್ಳಿ ಸಂಗ್ರಹಣ ಘಟಕ ಮಾಡಿ ಸ್ಟಾಕ್ ಮಾಡಿ ಆಮೇಲೆ ಮಾರ್ಕೊಂಡಿದ್ವಿ, ಆ ಥರನೂ ಮಾಡಿದ್ದಂತೂ. ಮತ್ತೆ ಬೇರೆ ಐಟಮ್ ಆದ್ರೆ ಏನು ಮಾಡೋ, ಬದನೆಕಾಯಿ ಅಂತ ಏನು ಮಾಡಕ್ ಬರಲ್ಲ ಸರ್. ಮನೇಲಿ ದನಗಳಿದಾವೆ, ನಮ್ಮ ದನಗಳು ತಂದಾಕ್ತೀವಿ ಕಟ್ ಮಾಡಿ, ಆದರೂ ಎಷ್ಟಾಗುತ್ತೆ ಅಷ್ಟು ನೋಡ್ತೀವಿ. ಇಲ್ಲ ಲಕ್ಷಣ ಇಲ್ಲ, ಬರೋ ರೇಟ್ ಬರೋ ಲಕ್ಷಣ ಇಲ್ಲ ಅಂದ್ರೆ ತೆಗೆದು ಬಿಡ್ತೀವಿ. ನೆಕ್ಸ್ಟ್ ಮಂತ್ ಬರ್ಬೋದು ಅಂದ್ರೆ ಮೇಂಟೈನ್ ಮಾಡ್ಕೊಂಡು. ಏನಾದರೂ ಶೀತಲ ಗೃಹಗಳನ್ನ ಸಣ್ಣ ಪ್ರಮಾಣದಲ್ಲಿ ನೀವೇ ಮಾಡ್ಕೊಂಡಿರೋ, ಏನಾರು ಸ್ಟೋರ್ ಮಾಡಕ್ಕೆ ಅಥವಾ ಆ ಥರ ಏನಾರು ಅನುಕೂಲತೆಗಳನ್ನ ಮಾಡ್ಕೊತೀವಿ? ಇಲ್ಲ, ಈ ಸಲ ಶೀತಲ ಗೃಹ ಏನು ಮಾಡಿಲ್ಲ ಸರ್. ನೋಡ್ಬೇಕು ನೆಕ್ಸ್ಟ್ ಇನ್ ಫ್ಯೂಚರ್ ಅಲ್ಲಿ ಮಾಡ್ಬೇಕಂತಿದೆ ಸರ್. ಈಗ ಸಾಕಷ್ಟು ರಾಯಚೂರಲ್ಲಿ ಆಗಿದ್ದಾವೆ ಶೀತಲ ಗೃಹಗಳು, ತರಕಾರಿ ನಮ್ಮ ರೈತರು ಯಾರು ಅದರಲ್ಲಿ ಇಡೋದಿಲ್ಲ ಈಗ. ಇಲ್ಲ ಸರ್, ತರಕಾರಿ ಮೆಣಸಿನಕಾಯಿ ಹಾಕ್ತಾರೆ, ಬರೀ ಒಣ ಮೆಣಸಿನಕಾಯಿ ಅಷ್ಟೇ ಹಾಕ್ತಾರೆ. ಕಾಳುಗಳನ್ನ, ಹೆಸರುಕಾಳು, ಆಮೇಲೆ ತೊಗರಿ ಇವೆಲ್ಲ ಹಾಕ್ತಿರ್ತಾರೆ. ಹೌದು, ತೊಗರಿ ಇಲ್ಲ ಸರ್, ಓಪನ್ ಇದರಲ್ಲಿ ಮಾಡ್ಬೋದು, ಅದರಲ್ಲೇ ನಾಕಲ್ಲ, ಶೀತಲ ಇದರಲ್ಲಿ ತರಕಾರಿ ಇಡ್ಬೋದು. ತರಕಾರಿ ಯಾಕಂದ್ರೆ ಹೇಳಕ್ ಗ್ಯಾರಂಟಿ ಇಲ್ವಲ್ಲ, ಇಟ್ಟ ಮೇಲೆ ರೇಟ್ ಬರೋದು ಗ್ಯಾರಂಟಿ ಇಲ್ಲ, ಹಂಗಾಗಿ ಯಾರು ಇಡಕ್ ಹೋಗಲ್ಲ. ಟೊಮ್ಯಾಟೋಗಿ ಮಾಟೋ ಎಲ್ಲ ಎಷ್ಟು ದಿವಸ ಇಡಬಹುದು? ಮ್ಯಾಕ್ಸಿಮಮ್ ಅದ್ರಲ್ಲಿ ಇಟ್ಟರೆ ಒಂದು 15 ದಿನ 20 ದಿನ ಇಡಬಹುದು ಸರ್. ಇಡಬಹುದು, ಆಮೇಲೆ ಅವ್ರು ರೇಟ್ ಬರಲ್ಲ ಅಂದ್ರೆ ಮತ್ತೆ ನಷ್ಟ ಅಲ್ಲ ಅಂತ. ಅದು ಡಬಲ್ ನಷ್ಟ ಆಗ್ಬಿಡುತ್ತೆ, ಮತ್ತೆ ಡಬಲ್ ನಷ್ಟ ಆಗ್ಬಿಡುತ್ತೆ. ಏನ್ ಹೇಳ್ತೀರಿ ಬಸವರಾಜ್ ಅವ್ರೆ, ನಿಮ್ಮ ಒಂದು ಸಲಹೆ ಸೂಚನೆಗಳನ್ನ ರೈತರಿಗೆ, ತರಕಾರಿಯನ್ನ ಬೆಳಿಬೇಕು ಅನ್ನುವಂತ ರೈತರಿಗೆ ಏನ್ ಕೊಡ್ತೀರಿ? ತರಕಾರಿ ಬೆಳೆಯೋರಿಗೆ ಏನಂದ್ರೆ, ಈಗಿನ ನೆಕ್ಸ್ಟ್ ಫ್ಯೂಚರ್ ಚೆನ್ನಾಗಿದೆ. ರೈತರು, ಯುವ ರೈತರು ತರಕಾರಿ ತರ ವ್ಯವಸಾಯದಲ್ಲಿ ಮುಂದುವರಿಬೇಕು, ಯಾಕಂದ್ರೆ ಫ್ಯೂಚರ್ ಇರೋದು ವ್ಯವಸಾಯದಲ್ಲೇ ಇದೆ. ಯಾವ ಬಿಸ್ನೆಸ್ ಅಲ್ಲೂ ಏನು ಇಲ್ಲ, ಎಲ್ಲ ಕಾಂಪಿಟೇಷನ್ ಐತೆ. ಇನ್ನೊಂದೇನಂದ್ರೆ ಥಿಂಕ್ ಮಾಡಿ ಮಾಡಬೇಕು, ಯಾವ ಬೀಜ ಹಾಕ್ಬೇಕಂದ್ರೆ ಒಳ್ಳೆ ಕಂಪ್ನಿ ಬೀಜ ತಂದು ಸೆಲೆಕ್ಟ್ ಮಾಡಿ ಹಾಕ್ಬೇಕು, ಯಾವ ಬೇಕಾವ. ಯಾಕಂದ್ರೆ ಬೀಜನೇ ಸರಿಯಾಗಿಲ್ಲ ಅಂದಮೇಲೆ ನಿಮ್ಮ ಮುಂದೆ ಔಷಧಿ ಹೊಡೆದು ಎಲ್ಲ ನಷ್ಟ ಬಂದ್ಬಿಡುತ್ತೆ. ನಾಲ್ಕು ಕಡೆ ಕೇಳಿ ಒಳ್ಳೆ ವೆರೈಟಿ ಬೀಜ ತಂದು ಮಾಡಬೇಕು, ಮತ್ತು ಯಾವ ವೆರೈಟಿ ಮಾಡಿದ್ರೆ ನಮ್ಮ ಏರಿಯಾದಲ್ಲಿ ಸೇಲ್ ಆಗ್ತದೆ, ಮಾರ್ಕೆಟಿಂಗ್ ನಾವು ಎಲ್ಲಿ ಮಾರ್ತೀವಿ ಅನ್ನೋ ಥಿಂಕ್ ಮಾಡಿ. ಈಗ ಸಪೋಸ್ ಬದನೆಕಾಯಿ ತಗರಿ ಒಂದೊಂದು ಕಡೆ ಒಂದೊಂದು ಬದನೆಕಾಯಿ ತಿಂತಾರೆ, ರಾಯಚೂರು ಏರಿಯಾದಾಗ ವೈಟ್ ತಿಂತಾರೆ, ಸೊ ಮುಂದೆ ಸಿನ್ನೂರು ಅದರಲ್ಲಿ ಕೆಂಪು ತಿಂತಾರೆ, ಆ ಕಡೆ ಬೆಂಗಳೂರು ಕಡೆ ಹೋದ್ರೆ ಉದ್ದನ ಬದನೆಕಾಯಿ ತಿಂತಾರೆ. ನೀವು ಎಲ್ಲಿ ಮಾರ್ಕೆಟಿಂಗ್ ಮಾಡ್ಬೇಕಂತ ಮಾಡಿದ್ರೆ ಅದು ಥಿಂಕ್ ಮಾಡಿ ಆ ವೆರೈಟಿ ಬೀಜನೇ ತಂದು ನೀವು ಯಾವ ಒಳ್ಳೆ ಇರೋ ಇಳುವರಿ ಬರುತ್ತೆ ಅದರಲ್ಲಿ ಸೆಲೆಕ್ಟ್ ಮಾಡಿ ಮಾಡಬೇಕು. ಯಾಕಂದ್ರೆ ವ್ಯವಸಾಯದಲ್ಲಿ ಹೆಂಗೈತೆ, ಹೆಜ್ಜೆ ಹೆಜ್ಜೆಗೂ ಯಾಕಂದ್ರೆ ಮೋಸ ಮಾಡೋರು ಇರ್ತಾರೆ. ಒಳ್ಳೆ ವೆರೈಟಿ ನೋಡಿ ಆಯ್ಕೆ ಮಾಡ್ಕೋಬೇಕು, ಯಾವ್ದು ಮಾಡ್ರಿ ಇದು ಮಾಡ್ರಂತ ಬೀಜ ಅಂಗಡಿಯವ್ರು ಹೇಳಿದ್ರೆ ಅಂದ್ರೆ ಅದೇ ತಂದು ಮಾಡಬಾರ್ದು. ಯಾಕಂದ್ರೆ ವ್ಯವಸಾಯದಲ್ಲಿ ಇರೋದೇ ಅಷ್ಟು, ಎಲ್ಲರೂ ಪ್ರತಿಯೊಂದು ಹೆಜ್ಜೆಯಲ್ಲಿ ನಮಗೆ ದಾರಿ ತಪ್ಪಿಸೋರು ಇರ್ತಾರೆ. ಇವು ಅಂಗಡಿಯವರು ದಾರಿ ತಪ್ಪಿಸಾರ, ಆ ಕಡೆ ಎಲ್ಲಿ ಹೋದ್ರೂ ನಮ್ಗೆ ಇದು ತಪ್ಪಿದ್ದಲ್ಲ, ಎಲ್ಲ ಹುಷಾರಾಗಿ ಹೆಜ್ಜೆ ಇಡಬೇಕು, ಒಳ್ಳೆ ವೆರೈಟಿ ಮಾಡಿ ಸೆಲೆಕ್ಟ್ ಮಾಡಬೇಕು. ಅದು ಇನ್ನೊಂದು, ಯಾವ ಟೈಮಲ್ಲಿ ರೇಟ್ ಬರುತ್ತೆ ಥಿಂಕ್ ಮಾಡಿ ಅದನ್ನು ಮಾಡಬೇಕು. ಎಲ್ಲ ಕಡೆ ಆಲೋಚನೆ ಮಾಡಿ ಮಾಡಿದ್ರೆ ವ್ಯವಸಾಯದಲ್ಲಿ ಒಳ್ಳೆ ಆದಾಯ ಇದೆ ಸರ್. ಅಂದ್ರೆ ಒಮ್ಮೆ ಹಾಕ್ಬಿಡ್ತಾರೆ ಒಂದು ತರಕಾರಿ ಹಾಕಿದ್ರೆ, ಒಂದು 1 ಎಕರೆ ಒಂದೇ ತರಕಾರಿ? ಒಂದೇ ತರಕಾರಿ ಹಾಕ್ಬಾರ್ದು ಇನ್ನೊಂದ್ ಸರ್. ಯಾಕಂದ್ರೆ ನಾವು ಒಂದು 5-6 ನಮೂನಿ ವೆರೈಟಿ ತರಕಾರಿ ಮಾಡ್ಕೊಂಡಿದ್ವಿ ಅಂದ್ರೆ, ಬದನೆಕಾಯಿ ಆಗಿರ್ಬೋದು, ಟೊಮೊಟೊ, ಗ್ರೀನ್ ಚಿಲ್ಲಿ, ಮತ್ತೆ ಹಾಗಲಕಾಯಿ, ಹೀರಿಕಾಯಿ, ಕ್ಯಾಪ್ಸಿಕಮ್, ಈ ತರ ಎಲ್ಲಾ ತರ ತರಕಾರಿ ಇದ್ರೆ, ಒಂದ್ರಲ್ಲಿ ರೇಟ್ ಸಿಕ್ಕಿಲ್ಲ ಅಂದ್ರು, ಎರಡರಲ್ಲಿ ರೇಟ್ ಸಿಕ್ಕಿಲ್ಲ ಅಂದ್ರು, ಒಂದು 5 ಇದ್ರೆ 3ರಲ್ಲಿ ಅಂತೂ ರೇಟ್ ಸಿಕ್ಕೇ ಸಿಗುತ್ತೆ. ಎಲ್ಲ ಅಂತೂ ಮಾರ್ಕೆಟ್ ಡೌನ್ ಆಗೋದಿಲ್ಲ. ಒಂದು 5ರಲ್ಲಿ 2 ಎರಡರಲ್ಲಿ ರೇಟ್ ಸಿಕ್ಕಿಲ್ಲ, 3ರಲ್ಲಿ ಸಿಕ್ಕದಂದ್ರೂ ಕವರ್ ಆಗಿಬಿಡ್ತೀವಿ. ಅದೇ ತರ ಎಲ್ಲ ತರ ತರಕಾರಿ ಮಾಡ್ಕೋಬೇಕು, ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೋಬೇಕು. ಇವತ್ತು ನಾನು ಮಾರ್ಕೆಟ್ಗೆ ಹೋಗ್ತೀನಿ, ನಾಳೆ ನಾನು ಹೋಗೋದಿಲ್ಲ ಅಂದರು, ಎಷ್ಟೇ ಇರಲಿ ನಿಮ್ಮದು 1 ಎಕರೆದಲ್ಲಿ ದಿನ 10 ಚೀಲ ಕಂಟಿನ್ಯೂ ಆಗಿ ಹೋಗ್ಬೇಕು. ಇವತ್ತು ನಾನು 50 ಚೀಲ ಅರ್ಧ 4 ದಿನ ಬಿಟ್ಟೆ, ಒಂದೇ ದಿನ 50 ಅರ್ಧ ಹಂಗೆ ಮಾಡಬಾರ್ದು. ಕಂಟಿನ್ಯೂಟಿ ಇದ್ರೆ ಒಂದಿನ ರೇಟ್ ಇರುತ್ತೆ, ಒಂದಿನ ಸ್ವಲ್ಪ ಜಾಸ್ತಿ ಇರುತ್ತೆ, ಒಂದಿನ ಸ್ವಲ್ಪ ಕಡಿಮೆ ಇರುತ್ತೆ. ಎವರೇಜ್ ರೇಟ್ ನಮಗೆ ಮಾರ್ಕೆಟ್ ನಾಳೆ ಸಿಕ್ಬಿಡ್ತದೆ, ಕಂಟಿನ್ಯೂಟಿ ಇರಬೇಕು. ಹೌದು, ಅಂದರೆ ಒಟ್ಟಾರೆ ನಿಮಗೆ ತರಕಾರಿ ಬೇಸಾಯ ನಿಮಗೆ ಒಳ್ಳೆ ತೃಪ್ತಿಯನ್ನು ತಂದಿದೆ? ಹೌದು ಸರ್, ತಂದಿದೆ. ಮುಂದೆ ಏನು ಪ್ಲ್ಯಾನ್ ಇದಾವೆ ಇನ್ನು? ಮುಂದೆ ನೋಡ್ಬೇಕು ಸರ್, ಇದರಲ್ಲಿ ನವೀನ ತಂತ್ರಜ್ಞಾನ ಇನ್ನೂ ಏನನ್ನ ಬಳಸಂಗಿದ್ರೆ ನೆಟ್ ಹೌಸ್ ಇನ್ನೊಂದು ಮಾಡ್ಬೇಕಂತಿದೆ. ಹೂವಿನ ಬೇಸಾಯಕ್ಕೆ ಹೋಗಿಲ್ಲ ತಾವು? ಹೂವಿನ ಬೇಸಾಯ ಮಾರ್ಕೆಟ್ ಸರಿಯಾಗಿಲ್ಲ ಸರ್. ಇನ್ನೊಂದು ಅಂದ್ರ ಹಾಕಿದ್ವಿ ಸರ್, ಹೀರೆಕಾಯಿಗೆ, ಹಾಗಲಕಾಯಿಗೆ, ಆಮೇಲೆ ತಂತಿಯಿಂದ ಅಂದ್ರೆ ಮಾಡ್ಕೊಂಡು 4 ಎಕರೆ ಮಾಡಿವಿ ಸರ್, 2 ಎಕರೆದೊಂದು 2 ಎಕರೆದೊಂದು. ಅದರಲ್ಲಿ ಹಾಗಲಕಾಯಿ, ಹೀರೆಕಾಯಿ ಬೆಳಿತೀವಿ ಸರ್. ಪರವಾಗಿಲ್ಲ, ಅದನ್ನು ಪರವಾಗಿಲ್ಲ, ಯಾಕಂದ್ರೆ ಕಟ್ಟಿಗೆ ಉಣೋದು, ದಾರ ಕಟ್ಟೋದು, ಲೇಬರ್ ಸಿಗಲ್ಲ. ಬಂಬುಗಳು ಇದಾವೆ ಸರ್, ಬಂಬುಗಳು ಹಾಕೊಂಡು ಕಟ್ಟಿಗೆ ಉಣಿ ದಾರ ಕಟ್ಟಿ ಮಾಡ್ತಿದ್ವಿ. ಅದು ಸ್ವಲ್ಪ ಲೇಬರ್ ರಿಸ್ಕಿ ಆಗ್ತದೆ, ಟೈಮಿಗೆ ಲೇಬರ್ ಸಿಗಲ್ಲ ಅಂದ್ರೆ ಕಟ್ಟಕ್ಕೆ ಆಗೋದಿಲ್ಲ. ಇದಾದ್ರೆ ರೆಡಿ ಸ್ಟ್ರಕ್ಚರ್ ಇರ್ತಾ, ತಂತಿ ಹಾಕಿ ತೊಂಡೆಕಾಯಿ ಬೆಳೆದಿದ್ವಿ ಸರ್ ಫಸ್ಟ್. ಅದ್ರ ಮಾಡಿ 3 ವರ್ಷ ಒಳ್ಳೆ ಆದಾಯ ಬಂತು. ತೆಗೆದು ಈಗ ಹಾಗಲಕಾಯಿ, ಹೀರಿಕಾಯಿ ಮಾಡ್ತೀವಿ ಸರ್. ಹಾಗಲಕಾಯಿ 1 ಸ್ಟೆಪ್, ಹೀರಿಕಾಯಿ 1 ಸ್ಟೆಪ್, ವರ್ಷದಲ್ಲಿ 2 ಸ್ಟೆಪ್ ಮಾಡ್ಕೊಂಡು ಹೋಗ್ತಿದ್ವಿ. ಇನ್ನೊಂದು 2 ಎಕರೆ ಹೊಸದು ಮಾಡಿದ್ವಿ ಸರ್. ಏನನ್ನಿಸ್ತದೆ ರಾಯಚೂರು ಮಾರುಕಟ್ಟೆ ನಿಮಗೆ ಪರವಾಗಿಲ್ವಾ ಮಾರಾಟ ಮಾಡಲಿಕ್ಕೆ ತರಕಾರಿಗಳನ್ನ ಅಂತೀರಾ? ಗುದ್ದಲಿಂದ ತೋಡಿ ತೆಗೆದು ಇದೆಲ್ಲ ಮಾಡೋದೈತಲ್ಲ, ಸ್ವಲ್ಪ ಕಷ್ಟ ಜಾಸ್ತಿ ಇಡುತ್ತೆ ಅಂತ ಅದನ್ನು ಸ್ವಲ್ಪ ಕಡಿಮೆ. ಕ್ಯಾಬೇಜು, ಕಾಲಿಫ್ಲವರ್ ಹೇಗೆ ಅನಿಸುತ್ತೆ ನಿಮಗೆ? ಕ್ಯಾಬೇಜು, ಕಾಲಿಫ್ಲವರ್ ಪರವಾಗಿಲ್ಲ ಸರ್, ಚೆನ್ನಾಗೈತೆ. ಒಮ್ಮೆಲೆ ಮಾಡಬಾರ್ದು ಸರ್, ಇವಾಗ ಒಂದು 1/2 ಎಕರ್ ಬಂತಂದ್ರೆ ಅದು ಮುಗಿದ್ರಲ್ಲಿ ಇನ್ನೊಂದು ಫ್ಲವರ್ ಬಂದಿರ್ಬೇಕು ಸರ್. ಸ್ಟೆಪ್ ಬೈ ಸ್ಟೆಪ್ ಇದ್ರೆ ಚೆನ್ನಾಗಿರುತ್ತೆ ಸರ್. ಇದರಲ್ಲಿ ರೇಟ್ ಸಿಕ್ಕಿಲ್ಲ ಅಂದ್ರೆ ಇನ್ನೊಂದ್ರಲ್ಲಿ ಸಿಗುತ್ತೆ ಅಂತ. ಮತ್ತೆ ತರಕಾರಿ ಬಿಟ್ಟು ಬೇರೆ ಯಾವ್ದು ಬೆಳೆ ಬೆಳೆದಿಲ್ಲ ತಾವು? ಸರ್, ಮೌಸಮ್ಮಿ ಮಾಡಿದ್ವಿ ಸರ್, ಒಂದು 6 ಎಕರೆ ಇದೆ, ಅದನ್ನು ಪರವಾಗಿಲ್ಲ ಸರ್, ವರ್ಷ ಒಂದು 4 ಲಕ್ಷ ಹಂಗೆ ಬರುತ್ತೆ ಸರ್. ಮತ್ತೆಲ್ಲ ಈ ಜೋಳ, ಕಾಳ, ದನಗಳಿಗೆ ಮೇವು ಎಲ್ಲ ವ್ಯವಸ್ಥೆ ಹೇಗೆ ಮಾಡ್ಕೋತೀರಿ? ಪೈಲು ಎಲ್ಲ ಜೋಳ ಹಾಕಿದ್ವಿ ಸರ್, ಒಂದು 6 ಎಕರೆ 7 ಎಕರೆ ಜೋಳ ಹಾಕಿದ್ವಿ ಸರ್, ಅದನ್ನು ಒಳ್ಳೆ ಇಳುವರಿ ಬಂತು ಸರ್. ತೊಗರಿ ಮಾಡಿದ್ವಿ ಸರ್, ತೊಗರಿ ಒಂದು 10 ಎಕರೆ ಮಾಡಿದ್ವಿ ಸರ್, ಅದು 7,500 ರೂಪಾಯಿ ಕ್ವಿಂಟಲ್ ಮಾರಿ ಸರ್, 7,800 ಮಾರಿದ್ವಿ. ಅಂದ್ರೆ ಒಟ್ಟು ಒಂದು 100 ಎಕರೆ ಬೇಸಾಯ ಮಾಡ್ತಿದ್ದಿರ್ತಾವು? ಹೌದು ಸರ್. ಎಲ್ಲ ಒಳ್ಳೇದು ಬಸವರಾಜ್ ಅವರೇ, ಇದುವರೆಗೆ ನೋಡ್ರಿ ಒಂದು 20 ಎಕರೆ ಇದ್ದಂತ ಭೂಮಿಯನ್ನು 100 ಎಕರೆವರೆಗೆ ಬೆಳೆಸಿದಿರಿ ತರಕಾರಿ ಬೇಸಾಯದಿಂದ. ಒಳ್ಳೆ ರೀತಿಯಿಂದ ಉತ್ತಮ ತರಕಾರಿಗಳನ್ನ, ಉತ್ತಮ ತಳಿಗಳನ್ನ ಆಯ್ಕೆ ಮಾಡಿ ವೈವಿಧ್ಯಮಯವಾದಂಥ ತರಕಾರಿಗಳನ್ನ ಬೆಳೆದು ಒಳ್ಳೆ ಲಾಭವನ್ನು ಪಡೆದಿದ್ದಾರೆ. ಖಂಡಿತ ನೀವೊಬ್ಬ ನಮ್ಮ ಯುವ ರೈತರಿಗೆ ಮಾದರಿ ರೈತರಂತ ಹೇಳ್ಬೋದು. ನಿಮ್ಮ ವಿಚಾರ ಹಂಚಿಕೊಂಡದಕ್ಕೆ ಎಲ್ಲ ರೈತರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್, ನಮಸ್ಕಾರ. ಇದುವರೆಗೂ ರಾಯಚೂರು ತಾಲೂಕಿನ ಪಲ್ಕಂ ದೊಡ್ಡಿ ಗ್ರಾಮದ ಬಸವರಾಜ್ ಅವರ ತರಕಾರಿ ಬೇಸಾಯದ ಅನುಭವಗಳನ್ನು ಕೇಳಿದ್ರಿ.